50 languages. 44 44 الخروج مساء ಸಾಯಂಕಾಲ ಹೊರಗೆ ಹೋಗುವುದು. هل هناك مرقص؟ ಇಲ್ಲಿ ಡಿಸ್ಕೋ ಇದೆಯೇ؟ هل هناك ملهى ليلي؟ ಇಲ್ಲಿ ನೈಟ್ ಕ್ಲಬ್ ಇದೆಯೇ؟ هل هناك حانة؟ ಇಲ್ಲಿ ಪಬ್ ಇದೆಯೇ؟ ما يعرض الليلة على المسرح؟ ಇಂದು ನಾಟಕ ಶಾಲೆಯಲ್ಲಿ ಏನು ಕಾರ್ಯಕ್ರಮ ಇದೆ؟ ما يعرض الليلة في السينما؟ ಇಂದು ಚಿತ್ರಮಂದಿರದಲ್ಲಿ ಯಾವ ಚಿತ್ರ ಪ್ರದರ್ಶನ ಇದೆ؟ ما يقدم الليلة في التلفاز؟ ಇವತ್ತು ಟೆಲಿವಿಷನ್ ನಲ್ಲಿ ಏನು ಕಾರ್ಯಕ್ರಮ ಇದೆ؟ ألا تزال هناك تذاكر للمسرح؟ ನಾಟಕಕ್ಕೆ ಇನ್ನೂ ಟಿಕೆಟುಗಳು ದೊರೆಯುತ್ತವೆಯೇ؟ ألا تزال هناك تذاكر للسينما؟ ಚಲನಚಿತ್ರಕ್ಕೆ ಇನ್ನೂ ಟಿಕೆಟುಗಳು ದೊರೆಯುತ್ತವೆಯೇ؟ ألا تزال هناك تذاكر للعبة كرة القدم؟ ಫುಟ್ಬಾಲ್ ಪಂದ್ಯಕ್ಕೆ ಇನ್ನೂ ಟಿಕೆಟುಗಳು ದೊರೆಯುತ್ತವೆಯೇ؟ أريد أن أجلس في الخلف. ನಾನು ಹಿಂದುಗಡೆ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. أريد أن أجلس في الوسط. ನಾನು ಮಧ್ಯದಲ್ಲಿ ಎಲ್ಲಾದರೂ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. أريد أن أجلس في الأمام. ನಾನು ಮುಂದುಗಡೆ ಕುಳಿತುಕೊಳ್ಳಲು ಇಷ್ಟಪಡುತ್ತೇನೆ. أتنصحني بشيء ما؟ ನನಗೆ ಏನಾದರೂ ಶಿಫಾರಸು ಮಾಡುತ್ತೀರಾ؟ متى يبدأ العرض؟ ಪ್ರದರ್ಶನ ಯಾವಾಗ ಪ್ರಾರಂಭವಾಗುತ್ತದೆ؟ هل بإمكانك أن تؤمن لي تذكرة؟ ನನಗೆ ಟಿಕೆಟುಗಳನ್ನು ತಂದುಕೊಡಲು ನಿಮಗೆ ಆಗುತ್ತದೆಯೇ؟ هل هناك ملعب غولف قريب؟ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಗಾಲ್ಫ್ ಮೈದಾನ ಇದೆಯೇ؟ هل هناك ملعب لكرة المضرب قريب؟ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಟೆನ್ನಿಸ್ ಅಂಗಳ ಇದೆಯೇ؟ هل هناك مسبح داخلي قريب؟ ಇಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಈಜುಕೊಳ ಇದೆಯೇ؟